ನಿತ್ಯ ಮೇಘ ಸಂದೇಶ ಕೇಳಿದಿರಿ. ಇದನ್ನ ಕಾರ್ಯಕ್ರಮದ ಕೊನೆಯಲ್ಲಿ ಮತ್ತೊಮ್ಮೆ ಪ್ರಸಾರ ಮಾಡ್ತೇವೆ. ಈಗ ಗಂಗಾಧರ್ ಸ್ವಾಮಿ ಹಾಗೂ ಸಂಗಡಿಗರಿಂದ ಒಡಬುಗಳು. ಇದರಲ್ಲಿ ಮೊದಲಿಗೆ ವೀರಭದ್ರ ದೇವರ ಹುಟ್ಟಿನ ಸನ್ನಿವೇಶ. ಶ್ರೀ ವೀರಭದ್ರೇಶ್ವರ ಮಹಾರಾಜ್ ಕೀ ಜಯ. ಓಂ ಹರ ಹರ ಹರ ಹರ ಸ್ವಾಮಿ ಸರ್ಪಾದಿ ಸರ್ಪ. ಆಹಾ ವೀರ ಆಹಾ ಸರ್ಪ. ಕಳಿಸೋ ಕಳಿಸೋ ಶ್ರೀ ವೀರಭದ್ರ ಕಾಳಿಯ ರುದ್ರ ಅಲ ಕಲ್ಡಿಯ ವೀರ ಅಲ ಕಲ್ಡಿಯ ವೀರ ಓರ್ ವಾರ್ದನ ವೀರ ಓರ್ ವಾರ್ದನ ವೀರ ಚಾಂಗ್ಲೇರಿಯ ವೀರ ನಿಶ್ಚಳಿಯ ಮೌನ ಓ ನಾರದ ಗುರುದೇವ ಆಹಾರ ದೇವ ಆಹಾರ ಸಿರ್ಪ ಕಳಿಸೋ ಕಳಿಸೋ ಕರಿ ವೀರಭದ್ರ ಕಾಳಿಯ ರುದ್ರ ಚಂದ್ರಂ ಕಟ್ಟುವೆ ಚಮುಡಿಯಂ ಕಟ್ಟುವೆ ಚಂದ್ರಂ ಕಟ್ಟುವೆ ಚಮುಡಿಯಂ ಕಟ್ಟುವೆ ಕಿನ್ನರನ್ನು ಕಟ್ಟುವೆ ಕಿಂಕ ಪುರುಷರನ್ನು ಕಟ್ಟುವೆ ಕಿನ್ನರನ್ನು ಕಟ್ಟುವೆ ಕಿಂಕ ಪುರುಷರನ್ನು ಕಟ್ಟುವೆ ಇತಿ 84 ಲಕ್ಷ ರಾಕ್ಷಸರನ್ನು ಕಟ್ಟುವೆ ಇತಿ 84 ಲಕ್ಷ ರಾಕ್ಷಸರನ್ನು ಕಟ್ಟುವೆ ಆಹಾರ ದೇವ ಆಹಾರ ಸರ್ಪ ಕಳಿಸೋ ಕಳಿಸೋ ವೀರಭದ್ರ ವೀರಭದ್ರನು ಸೇವೆ ಸುಗಮವಾಗಿ ಸಾಗಲೆಂದು ವೀರಭದ್ರನು ನೆನವೆ ವೀರಭದ್ರನು ಸೇವೆ ಸುಗಮವಾಗಿ ಸಾಗಲೆಂದು ವೀರಭದ್ರನು ನೆನವೆ ಆಹಾರ ದೇವ ಆಹಾರ ಸರ್ಪ ಕಳಿಸೋ ಕಳಿಸೋ ಹರಿ ವೀರಭದ್ರ ಕಾಳಂಗ್ಯ ರುದ್ರ ರೈ ಚೋಟಿಯ ವೀರ ರೈ ಚೋಟಿಯ ವೀರ ವೀರ ಶಿವ ಶಿವ ಶಿವ ಶಿವ ಅನುವಲ್ಲೆ ನೀನು ಗುರವಿನ ಪಾದ ಇಳಿವಲ್ಲೆ ಶಿವ ಶಿವ ಶಿವ ಶಿವ ಅನುವಲ್ಲೆ ಗುರವಿನ ಪಾದ ಇಳಿವಲ್ಲೆ ಹೇಳಿದ ಮಾತೊಂದು ಕೇಳವಲ್ಲೆ ಹೀನ ಗುಣ ತ್ರಿಶೂಲ ಧಾರಿಯಾಗಿದ್ದ ಶಿವ, ನಂದಿ ಮದ್ದಳೆ ಬಾರಿಸುತ್ತಿದ್ದ, ಭೃಂಗೆ ನಾಟ್ಯವಾಡುತ್ತಿದ್ದ ಶಿವ, ರುದ್ರಗಣಗಳು ದೇವಗಣಗಳು ಶಿವನನ್ನು ಕುರಿತು ಜಪಿಸುತ್ತಿದ್ದರು ಶಿವ, ಇಲ್ತಪ್ಪ ಮಹಾನಂದ ಸಮಯದೋಳು ಮಂಕುಮತಿಯಾದ ದಕ್ಷ ಬ್ರಹ್ಮನು ಬಂದು ಸಭಾದ ಹೆಪ್ಪಾಗಿಲಿ ನೋಡಲಿಲ್ಲಲು ಶಿವ, ಮಾವಲೆಂದು ಮನ್ನಿಸಲಿಲ್ಲ, ಮುಖವೆತ್ತಿ ನೋಡಲಿಲ್ಲ ಶಿವ, ಆಗ ದಕ್ಷ ಬ್ರಹ್ಮನು ಬಹು ಸಂತಾಪದಿಂದ ಉರಿದದ್ದು ಶಿವ, ಅಯ್ಯೋ ಈ ತಿರಿದುಂಬುವ ಬೂದಿ ಬಡಕನಿಗೆ ಶಿವ, ನನ್ನ ಮಗಳ ಕೊಟ್ಟದ್ದು ಮಹಾ ತಪ್ಪಾಯಿತೆಂದು ಕಲ್ಲ ಕಲ್ಲ ಬಿಡಿದುಕೊಂಡನು. ಶಿವನನ್ನೇ ಕೊಲ್ಲಬೇಕೆಂದು ನೇಮಿಸಿದ ಯಜ್ಞದ ಕುಂಡ ಶಿವ, ಆಹಾರ್ಯ ವೀರ ಶಿವ, ಶಿವನೊಡನೆ ವಿರೋಧವಂತ ದಕ್ಷ ಬ್ರಹ್ಮನು ಶಿವ, ಮನೇ ಭೂಲೋಕಕ್ಕೆ ಬಂದು ಶಿವ, ಎಲ್ಲ ದೇವತೆಗಳು ಕೂಡಿರಿ ಹೇಳುತ್ತೇನೆ ಕೇಳಿರಿ, ಶಿವನು ನನ್ನನ್ನು ನೋಡಿ ತಿರಸ್ಕಾರ ಮಾಡಿರುವನು ಶಿವ, ಹರಿದಯ್ಯ ಎಂಬ ಯಜ್ಞವನ್ನು ಹೂಡಿ ಶಿವ, ಶಿವನನ್ನೇ ಕೊಲ್ಲುವೆನೆಂದು ಶಿವ, ಮೂರೈದು ಯೋಜನ ಉದ್ದ ಮೂರೈದು ಯೋಜನ ಅಗಲ ಶಿವ, ಊಸು ರಂಗ ವಲೆಯನ್ನು ಊಡಿ ಹೋಟೆ ಹೋಮವನ್ನು ತಯಾರು ಮಾಡಲು ಶಿವ, ಹಿರಿಯಕ್ಕ ದೇವಿ ಪಾರ್ವತಾದೇವಿ ಇಲ್ಲದೆ ಯಜ್ಞ ಮಾಡುವುದೆಂತೆಂದು ಕೇಳಲು ಶಿವ, ಒಬ್ಬ ದೂತನು ಕೈಲಾಸಕ್ಕೆ ಹೋಗಿ ಶಿವ, ಶಿವನಿಗೆ ಸಾಷ್ಟಾಂಗವರಿಗೆ ಶಿವ, ಅಮ್ಮನವರಿಗೆ ಕರೆಯಲಕ್ಕೆ ಬಂದಿರುವನೆನ್ನಲು ಶಿವ, ಶಿವನಿಂದ ಅಪ್ಪಣೆ ಸಿಗಲಿಲ್ಲ ಶಿವ, ತಂದೆ ಮಾಡುತ್ತಿರುವ ಯಜ್ಞ ಮಂಟಪ ನೋಡುವ ಬಯಕೆಯಿಂದ ಶಿವ, ಹೋಗುವೆನೆಂದು ಹಠ ಹಿಡಿಯಲು ಶಿವ, ಆಗ ಪರಮೇಶ್ವರನು ಶಿವ, ಎಲ್ಲಾ ಮುದ್ದು ಪಾರ್ವತಿ ನಮ ಶಿವ, ಕರೆಯದವರ ಮನೆಗೆ ನಾವು ಹೋಗಬಾರದೆನ್ನಲು ನಮ ಶಿವ, ಇಲ್ಲೆಲ್ಲ ಸ್ವಾಮಿ ಹೋಗುತ್ತೇನೆ ನಮ ಶಿವ, ಸಾಕಷ್ಟ ಬುದ್ಧಿಯನ್ನು ಹೇಳುತ್ತೇನೆ ನಮ ಶಿವ, ಹೇಳದಿದ್ದರೆ ಮರಳು ಬರುತ್ತೇನೆಂದು ನಮ ಶಿವ, ತಕ್ಷಣ ಯಜ್ಞ ಮಂಟಪಕ್ಕೆ ಬಂದು ನಮ ಶಿವ, ಅಪ್ಪ ದಕ್ಷ ಬ್ರಹ್ಮ ನಮ ಶಿವ, ಎಂಥ ಬುದ್ಧಿ ನಿಲೆಗೇಕೆ ಬಂತು ನಮ ಶಿವ, ಶಿವನನ್ನು ಕೊಂದು ನನಗೆ ರಂಡತನವೊಂಬೋಗಿಸುವಿಯಾ ಎಂದು ಕೇಳಲು ನಮ ಶಿವ, ಆಗ ದಕ್ಷ ಬ್ರಹ್ಮನು ಭ್ರಷ್ಟೇ ನಮ ಶಿವ, ಬೂದಿ ಬಡಕನ ಸತಿಯೇ ನಮ ಶಿವ, ನೀನಿಲ್ಲಿಗೇಕೆ ಬಂದೆಂದು ಕಾಲಿನಿಂದದಿಯಲು ನಮ ಶಿವ, ಆಗ ಪಾರ್ವತಾದೇವಿಯು ನಮ ಶಿವ, ದಕ್ಷ ಬ್ರಹ್ಮ ನಮ ಶಿವ, ನನ್ನ ಗಂಡನನ್ನು ಆಜ್ಞೆಯನ್ನು ಮೀರಿ ನಮ ಶಿವ, ಕರೆಯದವರ ಮನೆಗೆ ಬಂದದ್ದು ಮಹಾ ತಪ್ಪಾಯಿತು ಓಂ ನಮ ಶಿವ, ನನ್ನ ಗಂಡನಿಗೆ ಕೊಡಬೇಕಾಗಿದ್ದ ಹಿಭಾಗವಾದರೂ ಕೊಡಿ ಓಂ ನಮ ಶಿವ, ತೆಗೆದುಕೊಂಡು ಕೈಲಾಸಕ್ಕೆ ಸಂತೋಷದಿಂದ ಹೋಗುವೆನೆನ್ನಲು ಓಂ ನಮ ಶಿವ, ಆಗ ದಕ್ಷ ಬ್ರಹ್ಮನು ಓಂ ನಮ ಶಿವ, ಏ ಭ್ರಷ್ಟೇ ಓಂ ನಮ ಶಿವ, ನಿನ್ನ ಗಂಡನಿಗೆ ಕೊಡಬೇಕಾಗಿದ್ದ ಹಿಭಾಗವು ನಾನೇ ಸ್ವೀಕರಿಸಿ ಓಂ ನಮ ಶಿವ, ಗಂಡನ ಯಜ್ಞ ಕುಂಡಲದ ಹಾಕಿ ಓಂ ನಮ ಶಿವ, ಕೈಲಾಸಾಧಿಪತಿ ಆಗುವೆನೆಂದು ಶಿವ, ಅಗ್ನಿ ಮಂತ್ರದಿಂದ ಎಲ್ಲ ಮಂತ್ರ ಉಪಚರಿಸಿ ಓಂ ನಮ ಶಿವ, ಅಗ್ನಿ ಎಂಬುಟು ಮಾಡಲು ಓಂ ನಮ ಶಿವ, ಅಗ್ನಿಯು ದಗಿಲು ಬಗಿಲು ಎಂದು ಓಂ ನಮ ಶಿವ, ಸಿಡಿಲು ಸಿಡಿಲು ಎಂದು ಓಂ ನಮ ಶಿವ, ಬಗಿಲು ಬಗಿಲು ಎಂದು ಓಂ ನಮ ಶಿವ, ನಮ್ಮ ಶಿವನ ಸಿಂಹಾಸನಕ್ಕೆ ತಗಲಲು ಓಂ ನಮ ಶಿವ, ಆಗ ಪರಮೇಶ್ವರನು ಘಡಬಡಿಸಿ ಓಂ ನಮ ಶಿವ ಎಂಬ ಬಟ್ಟವ ಮೇರೆ ಓಂ ನಮ ಶಿವ, ಬಲ ಬೆಣೆಯ ಬೆವರಂ ತೆಗೆದು ಈಡಾಡಲು ಓಂ ನಮ ಶಿವ, ನಮ್ಮ ಶ್ರೀ ವೀರ ಭದ್ರ ದೇವರು ಓಂ ನಮ ಶಿವ ಎಂದ ಕಾರ್ಯಂ ಕೊಟ್ಟನು ಓಂ ನಮ ಶಿವ, ಎಡಪಣೆಯ ಬೆವರಂ ತೆಗೆದು ಈಡಾಡಲು ಓಂ ನಮ ಶಿವ, ಚೌಡೇಶ್ವರಿ ಪುಟ್ಟಿದಳು ಓಂ ನಮ ಶಿವ, ಶ್ರೀ ವೀರ ಭದ್ರ ದೇವರ ಹುಟ್ಟಿದಾಗ ಹೂವಿನ ಆಕಾಶೆ ಓಂ ನಮ ಶಿವ, ಆಕಾಶೆ ಓಂ ನಮ ಶಿವ, ಪಂಚೈದು ಬಾಲಗಳನ್ನು ಪಿಡಿದುಕೊಂಡು ಓಂ ನಮ ಶಿವ, ತಂದೆಗೆ ಅಪ್ಪಣೆ ಏನೆಂದು ಕೇಳಲು ಓಂ ನಮ ಶಿವ, ಎಲ್ಲ ವೀರಭದ್ರ ಓಂ ನಮ ಶಿವ, ನೀನು ಭೂಲೋಕಕ್ಕೆ ಹೋಗಿ ಓಂ ನಮ ಶಿವ, ದಕ್ಷ ಬ್ರಹ್ಮನ ತಲೆ ಹಿಡಿದು ಓಂ ನಮ ಶಿವ, ರತ್ನದ ಹೋಕಳಿಯನ್ನಾಡಿ ಬಾಯನಲು ಓಂ ನಮ ಶಿವ, ನಮ್ಮ ಶ್ರೀ ವೀರಭದ್ರ ದೇವರು ಓಂ ನಮ ಶಿವ, ಸುತ್ತಿದ ಸೂಲ ಗೆಜ್ಜೆಯಿಂದ ಓಂ ನಮ ಶಿವ, ಎಂದು ಹೋಮಕ್ಕೆ ಜಿಗಿದು ಓಂ ನಮ ಶಿವ, ವಿಘ್ನೇಶ್ವರನ ಹೊಟ್ಟಿಯ ಮರಿದು ಚೌಡೇಶ್ವರ ನಾಳಿಯನ್ನು ಕೊಯ್ದು ಓಂ ನಮ ಶಿವ, ಸೂರ್ಯನ ಹಲ್ಲು ಕಿತ್ತೆ ಓಂ ನಮ ಶಿವ, ಸರಸ್ವತಿಯ ಮೂಗನ್ನು ಕೊಯ್ದು ಓಂ ನಮ ಶಿವ, ದಕ್ಷ ಬ್ರಹ್ಮನ ತಲೆ ಎಡಲು ಓಂ ನಮ ಶಿವ, ರತ್ನದ ಹೋಕಳಿಯನ್ನು ಆಡಲು ಓಂ ನಮ ಶಿವ, ಆಗ ನಮ್ಮ ಪಾರ್ವತಾದೇವಿಯು ಓಂ ನಮ ಶಿವ, ಎಂಥ ಘನಘೋರವಾದ ಅಪಮಾನವನ್ನು ಹೊತ್ತುಕೊಂಡು ಓಂ ನಮ ಶಿವ, ಕೈಲಾಸಕ್ಕೆ ನಾನೇಕೆ ಹೋಗಲೆಂದು ಪಾರ್ವತಾ ದೇವಿಯೋ ಶಿವ ಶಿವ ಶಿವ ಶಿವ ಎಂದು ಶಿವನಾಮ ನುಡಿಯಲು. ಓಂ ನಮಃ ಶಿವ. ನಮ್ಮ ವೀರಭದ್ರ ದೇವರು ಮುದ್ದು ಪಾರ್ವತಿ, ನೀನು ಶಿವನ ಮಡದಿ ಆದ ಕಾರಣ ಸುಡಲಿಲ್ಲ, ನಿನ್ನ ಮೋರೆ ಕಪ್ಪಾಯಿತು. ನೀನು ಭೂಲೋಕಕ್ಕೆ ಹೋಗಿ ಸಂಚಾರದವರ ಮನೆಯೊಳಗೆ ಕಾಳಮ್ಮನಾಗಿ ಮೆರಿ ಎಂದು ಹೇಳಲು. ಆಗ ಪಾರ್ವತಾ ದೇವಿ ಭೂಲೋಕಕ್ಕೆ ಕಾಳಮ್ಮನಾಗಿ ಬಂದು ಸಂಚಾರದವರ ಕುಲದೇವತಿ ಆಗಲು. ವಿಘ್ನೇಶ್ವರನಿಗೆ ಹೊಡೆಯಲು ವಿಘ್ನೇಶ್ವರನು ಶಿವ ಶಿವ ಶಿವ ಶಿವ ಎಂದು ಶಿವನಾಮ ನುಡಿಯಲು. ಓಂ ನಮಃ ಶಿವ. ವೀರಭದ್ರ ದೇವರು ಯಾರೆಂದು ಕೇಳಲು. ಓಂ ನಮಃ ಶಿವ. ವಿಘ್ನೇಶ್ವರನು ತನ್ನ ಹಿಂದಿನ ವೃತಾಂತವನ್ನು ಹೇಳಲು. ಓಂ ನಮಃ ಶಿವ. ವಿಘ್ನೇಶ್ವರ ಓಂ ನಮಃ ಶಿವ. ನೀನು ಪಾತ್ರ ಬಸ್ಸು ಶುದ್ಧ ಚೌತಿ ಎಂದು ಓಂ ನಮಃ ಶಿವ. ಭಕ್ತರ ಮನೆಯೊಳ ಪೂಜೆ ಮಾಡಿಸಿಕೊಂಡು ಓಂ ನಮಃ ಶಿವ. ವಿದ್ಯಾ ಬುದ್ಧಿಯನ್ನು ಕೊಟ್ಟು ಓಂ ನಮಃ ಶಿವ. ಪಾಡುತ್ತಾ ಇರಿ ಎಂದು ಹೇಳಲು. ಓಂ ನಮಃ ಶಿವ. ವಿಘ್ನೇಶ್ವರನು ಭೂಲೋಕಕ್ಕೆ ಬರುವಂತನಾದನು. ಆಗ ನಮ್ಮ ವೀರಭದ್ರ ದೇವರು ಅರುಂಡ ಮಾಲೆ ಕೊಳ ಧರಿಸಿಕೊಂಡು ಕೈಲಾಸಕ್ಕೆ ಹೋಗುವ ಸಮಯದಳು. ಸತಿಗಳಾದ ಪ್ರಸೂತ ದೇವಿಯು ಬಂದು ಶ್ರೀ ವೀರಭದ್ರ ದೇವರ ಪಾದಕರೆಗಳು ಸೌಭಾಗ್ಯವತಿ ಎಂದು ಆಶೀರ್ವಾದ ಮಾಡಲು. ಗಂಡನ ಶಿರ ಹೊಡೆದು ನನಗೆ ಸೌಭಾಗ್ಯವತಿ ಎಂದು ಆಶೀರ್ವಾದ ಮಾಡಿದೆ. ಮುಂದಿನ ಬಗೆಯೇನೆಂದು ಕೇಳಲು. ಆಗ ವೀರಭದ್ರ ದೇವರು ದಿಕ್ಕು ತೋರದಂತವನಾಗಿ ಭಕ್ತ ವಚನ ತಪ್ಪಬಾರದೆಂದು ದಕ್ಷಿಣ ತಲೆಗೆ ಕುರಿತಲೇನಿಟ್ಟು ಪ್ರತಿಷ್ಠೆಯನ್ನು ಮಾಡಿ ಕೈಲಾಸಕ್ಕೆ ಹೋಗಲು. ಆಗ ನಮ್ಮ ಶಿವನು ಬೆರಗಾಗಿ ರತ್ನ ಕಲಿಸಿ ಸಿಂಹಾಸನ ಮೇಲೆ ಕೂರಿಸಿದನು. ಆಗ ವೀರಭದ್ರ ದೇವರು ಏನಪ್ಪನೆ ಎಂದು ಕೇಳಲು. ಅಲ್ಲ ವೀರಭದ್ರ, ನೀನು ಭೂಲೋಕಕ್ಕೆ ಹೋಗಿ ನಿನ್ನನ್ನು ನಂಬಿದ ಭಕ್ತರನ್ನು ಉದ್ಧಾರ ಮಾಡಿ ಅವರಿಗೆ ಅವಿರಾರ ಭಾಗ್ಯವನ್ನು ಕೊಟ್ಟು ಕಾಪಾಡುತ್ತಾರೆ ಎಂದು ಹೇಳಲು. ವೀರಭದ್ರ ದೇವರ ಭಕ್ತರ ಉದ್ಧಾರಕ್ಕಾಗಿ ಭೂಲೋಕಕ್ಕೆ ಬಲವಂತನಾದನು. ಕಾಳಿಯ ರಮಣ ಕಡೆಯಿಂದ ಧನ್ಯನಾದೇನೋ ದೇವಾದಿ ದೇವ ಧನ್ಯನಾದೇನೋ ಧನ್ಯವಾದ ನಾನು ತಿಳಿದು ಭಿನ್ನ ಭೇದ ಗುಣವ ನಳಿ ಮುನ್ನ ಹುಟ್ಟಿ ಬಾರದಂತ ಸಣ್ಣ ಮಾರ್ಗವನ್ನು ಇಡೆ ಧನ್ಯನಾದೇನೋ ದೇವಾದಿ ದೇವ ಧನ್ಯನಾದೇನೋ ಆರು ಸ್ಥಳಗಳು ಉದೇನು ದೇವ ಮೂರು ನದಿಗಳು ಅಲೆಯ ಒಳಗ ನಲೆಯ ತಿಳಿ ಹೊರವು ಮಂತ್ರವನ್ನು ಮೇಲು ಮನಿರದೋಳು ಇರುವ ಮೂಲ ಬ್ರಹ್ಮನ ಹೊಂದಿನ ಧನ್ಯನಾದೆನು ದೇವಾದಿ ದೇವ ಧನ್ಯನಾದೆನು ಬಯಲು ಮಂಟಪ ಬಯಲು ಮಂಟಪ ಇದೇನು ದೇವ ಎಷ್ಟು ತಾರೀಪ ಕಟ್ಟ ಕಡೆಗೆ ಒಂದೇ ನಿಜ ಗರು ಎಲ್ಲ ಇರಲು ಹೊರವು ಭಿಮ ಕೀಲವನ್ನು ಸೂತ್ರವನ್ನು ತಿಳಿದು ಮ್ಯಾಲೆ ಧನ್ಯನಾದನು ದೇವಾದಿ ದೇವ ಧನ್ಯನಾದನು. Thank you.

ಮಾಡಬೇಕು ದೇವ ಎನ್ನಲು ಓಂ ನಮ ಶಿವ. ಆಗ ಶ್ರೀರಾಮಚಂದ್ರನು ಲೈ ಮಾಡುತ್ತೀಯೇ, ನಿನಗೆ ಕೊಡುವುದು ನನ್ನಿಂದ ಅಸಾಧ್ಯವಾಗದ ಮಾತು. ಓಂ ನಮ ಶಿವ. ನನ್ನ ಗುರುಗಳಲ್ಲಿಗೆ ಹೋದರೆ ಓಂ ನಮ ಶಿವ ಇದರ ಸಾಧನ ಏನೆಂಬುದು ಹೇಳುತ್ತಾರೆ. ಓಂ ನಮ ಶಿವ. ನೀನು ಅಲ್ಲಿಗೆ ಹೋಗಬೇಕೆಂದು ಹೇಳಲು ಓಂ ನಮ ಶಿವ. ಆಗ ನಮ್ಮ ಮಾರುತಿಯು ಗುರುಗಳಾದ ಗುರುಗಳಲ್ಲಿಗೆ ಹೋಗಿ ನಮಸ್ಕರಿಸಿಕೊಡಲು ಗುರುಗಳು ಕಪಿವೀರನೇ ನೀನಿಲ್ಲಿಗೇಕೆ ಬಂದೆಂದು ಕೇಳಲು ಓಂ ನಮ ಶಿವ. ಗುರುವಾರ್ಯ ಓಂ ನಮ ಶಿವ. ಹೇಗೆ ಅಷ್ಟಾನಂದ ಭಕ್ತಿ ಓಂ ನಮ ಶಿವ. ಹಾಗೂ ಮುಕ್ತಿಯನ್ನು ಕೊಟ್ಟು ಓಂ ನಮ ಶಿವ. ನನ್ನನ್ನು ಉದ್ಧಾರ ಮಾಡಬೇಕು ದೇವ ಎನ್ನಲು ಓಂ ನಮ ಶಿವ. ನಮ್ಮ ಗುರುಗಳು ಓಂ ನಮ ಶಿವ. ಈ ಮಾರುತಿ ಓಂ ನಮ ಶಿವ. ನೀನು ಪಂಪಾ ಪ್ರಹೇಮ ಕೋಟಕ್ಕೆ ಹೋಗಿ ಓಂ ನಮ ಶಿವ ಪತ್ರಿಯೋಳ ಸ್ನಾನ ಮಾಡಿ ಓಂ ನಮ ಶಿವ. ಶ್ರೀ ವೀರಭದ್ರನನ್ನು ಕುರಿತು ಘೋರವ ತಪಸ್ಸು ಮಾಡು ಓಂ ನಮ ಶಿವ. ಆ ತಪಸ್ಸಿಗೆ ವೀರಭದ್ರನು ಪ್ರತ್ಯಕ್ಷನಾಗಿ ಓಂ ನಮ ಶಿವ ನಿನ್ನ ಇಷ್ಟಾರ್ಥನು ಪೂರ್ಣ ಮಾಡುವನೆಂದು ಹೇಳಲು ಓಂ ನಮ ಶಿವ. ಆಗ ನಮ್ಮ ಮಾರುತಿಯು ಓಂ ನಮ ಶಿವ ಪಂಪಾ ಪ್ರಹೇಮ ಕೋಟಕ್ಕೆ ಹೋಗಿ ಓಂ ನಮ ಶಿವ ಭದ್ರಿಯೋಳ ಸ್ನಾನ ಮಾಡಿ ಓಂ ನಮ ಶಿವ ವೀರಭದ್ರನನ್ನು ಕುರಿತು ಓಂ ನಮ ಶಿವ ಘೋರವ ತಪಸ್ಸು ಮಾಡಲು ಓಂ ನಮ ಶಿವ. ಆ ತಪಸ್ಸಿಗೆ ವೀರಭದ್ರನು ಪ್ರತ್ಯಕ್ಷನಾಗಿ ಓಂ ನಮ ಶಿವ ಮಾರುತಿ ಓಂ ನಮ ಶಿವ ತಪಸ್ಸು ಮಾಡಿದ ಕಾರಣವೆಂದು ಕೇಳಲು ಓಂ ನಮ ಶಿವ. ಆಗ ನಮ್ಮ ಮಾರುತಿಯು ಓಂ ನಮ ಶಿವ ಅಷ್ಟಾನಂದ ಭಕ್ತಿ ಓಂ ನಮ ಶಿವ ಭಕ್ತಿಯನ್ನು ಕೊಡಬೇಕೆಂದು ಹೇಳಲು ಓಂ ನಮ ಶಿವ. ವೀರಭದ್ರ ದೇವರು ಓಂ ನಮ ಶಿವ ಮಾರುತಿಯ ಕರದಲ್ಲಿ ಲಿಂಗವನ್ನು ಕೊಟ್ಟು ಓಂ ನಮ ಶಿವ ನನ್ನ ತ್ರಿಕಾಲದೋಳ ಪೂಜೆ ಮಾಡುತ್ತಾ ಹೋಗಿನಲು ಓಂ ನಮ ಶಿವ. ಅಂದಿನಿಂದ ಮಾರುತಿಯು ಓಂ ನಮ ಶ್ರೀ ವೀರಭದ್ರ ದೇವರ ಶಿಷ್ಯನಾದನು ಓಂ ನಮ ಶಿವ. ಆಹಾರ ವೀರ ಓಂ ನಮ ಶಿವ ಗೌತಮ ಮುನಿ ಆಶ್ರಮದವಳು ಓಂ ನಮ ಶಿವ ಶಿವಯೋಗಿ ಲಿಂಗವನ್ನು ಕಳೆದುಕೊಂಡು ಓಂ ನಮ ಶಿವ ಗಂಡು ಕತ್ತರಿ ಹಾಕಿರುವ ಸಮಯದವಳು ಓಂ ನಮ ಶಿವ ಪರಮೇಶ್ವರನ ಪ್ರತ್ಯಕ್ಷನಾಗಿ ಓಂ ನಮ ಶಿವ ಶಿವಯೋಗಿ ಲಿಂಗವನ್ನು ಕೊಟ್ಟು ಓಂ ನಮ ಶಿವ ಯೋಗವ ಸಮಯದವಳು ಓಂ ನಮ ಶಿವ ಗೌತಮ ಮಹಾ ಮುನಿಗಳು ಓಂ ನಮ ಶಿವ ಔತಣ ಸಮರ್ಪವ ಏರ್ಪಡಿಸಲು ಓಂ ನಮ ಶಿವ ಭಾರತೀಯ ಅವರ ಸನ್ಮುಖದಲ್ಲಿ ಗಾಯನ ಮಾಡಲು ಓಂ ನಮ ಶಿವ. ಆಗ ಪರಮೇಶ್ವರನು ಓಂ ನಮ ಶಿವ ಮಾರುತಿ ಓಂ ನಮ ಶಿವ ಇದೇ ರಾಗ ಗೀತೆಯಿಂದ ಓಂ ನಮ ಶಿವ ನನಗೆ ಕೈಲಾಸಕ್ಕೆ ಬಿಟ್ಟು ಬಾ ಎಂದು ಹೇಳಲು ಓಂ ನಮ ಶಿವ. ಆಗ ನಮ್ಮ ಮಾರುತಿಯು ಓಂ ನಮ ಶಿವ ಒಂದು ಹೆಗಲ ಮೇಲೆ ಪರಮೇಶ್ವರನನ್ನು ಓಂ ನಮ ಶಿವ ಒಂದು ಹೆಗಲ ಮೇಲೆ ಪಾರ್ವತಿಯನ್ನು ಓಂ ನಮ ಶಿವ ಹೊತ್ತುಕೊಂಡು ಹೋಗುವ ಸಮಯದೋಳು ಓಂ ನಮ ಶಿವ ಲಿಂಗ ಪೂಜೆ ಆಗಲು ಓಂ ನಮ ಶಿವ. ಆಗ ನಮ್ಮ ಮಾರುತಿಯು ಓಂ ನಮ ಶಿವ ಈ ಪರಮೇಶ್ವರನೇ ಓಂ ನಮ ಶಿವ ಲಿಂಗ ಪೂಜೆ ವೇಳೆ ಆಗಿರೋದು ಓಂ ನಮ ಶಿವ ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಂಡಿರಲ್ಲರು ಓಂ ನಮ ಶಿವ. ಆಗ ಪರಮೇಶ್ವರನು ಓಂ ನಮ ಶಿವ ನಾನೇ ಲಿಂಗಮಯ ನಿಲ್ಲಿರುವಾಗ ಓಂ ನಮ ಶಿವ ನಿನಗೆ ಲಿಂಗ ಪೂಜೆ ಅವಶ್ಯವಿಲ್ಲ ಎನ್ನಲು ಓಂ ನಮ ಶಿವ. ಆಗ ನಮ್ಮ ಮಾರುತಿಯು ಓಂ ನಮ ಶಿವ ಲಿಂಗಮಯ ನೀನಿರಬಹುದು ಓಂ ನಮ ಶಿವ ಗುರುವಿಗೆ ಕೊಟ್ಟ ವಚನ ಸರ್ವತಾ ಮೀರುವುದಿಲ್ಲ ಎಂದು ಓಂ ನಮ ಶಿವ ಪಾರ್ವತಿಗೆ ಕಳಗಳಿಸಿ ಹೋಗಲು ಓಂ ನಮ ಶಿವ. ಆಗ ಪರಮೇಶ್ವರನು ಕೋಪರೂಢರಾಗಿ ಓಂ ನಮ ಶಿವ ಮಾರುತಿಯ ಲಿಂಗವನ್ನು ಗೊತ್ತಾಗದಂತೆ ಸೆಳೆದುಕೊಳ್ಳಲು ಓಂ ನಮ ಶಿವ ಆಗದಂತೆ ಸೆಳೆದುಕೊಳ್ಳಲು ಓಂ ನಮ ಶಿವ ಮಾರುತಿಯು ಪಂಪಾ ಪ್ರೇಮ ಕೋಟಕ್ಕೆ ಹೋಗಿ ಓಂ ನಮ ಶಿವ ಭದ್ರಿಯೋಳ ಸ್ನಾನ ಮಾಡಿ ಓಂ ನಮ ಶಿವ ಲಿಂಗದ ಕರಡಿಯನ್ನು ತೆರೆದು ನೋಡಲು ಓಂ ನಮ ಶಿವ ಲಿಂಗವಿರುವುದಿಲ್ಲ ಓಂ ನಮ ಶಿವ ಪಂಪಾ ಪ್ರೇಮ ಕೋಟದೋಳು ಹೋಗಿರಬಹುದೆಂದು ಓಂ ನಮ ಶಿವ ಪತ್ರಿಯ ನೀರನ್ನೇ ಉಜ್ಜಿ ನೋಡಲು ಓಂ ನಮ ಶಿವ ಅಲ್ಲಿ ಲಿಂಗವಿರುವುದಿಲ್ಲ ಓಂ ನಮ ಶಿವ ಬೆಟ್ಟದಲ್ಲಾದರೂ ಹೋಗಿರಬಹುದೆಂದು ಓಂ ನಮ ಶಿವ ಬೆಟ್ಟವನ್ನೇ ಪುಡಿ ಮಾಡಿ ನೋಡಲು ಓಂ ನಮ ಶಿವ ಅಲ್ಲಿ ಲಿಂಗವಿರಬದಿಲ್ಲ ಓಂ ನಮ ಶಿವ ಶಿವೋಪಾಯನಾಗಿ ಮಾರುತಿಯೋ ಓಂ ನಮ ಶಿವ ವೀರಭದ್ರನ ಕುರಿತು ಓಂ ನಮ ಶಿವ ಘೋರವ ತಪಸ್ಸು ಮಾಡಲು ಓಂ ನಮ ಶಿವ ತಪಸ್ಸಿಗೆ ವೀರಭದ್ರನ ಪ್ರತ್ಯಕ್ಷನಾಗಿ ಓಂ ನಮ ಶಿವ ನನ್ನ ಪರಮ ಶಿಷ್ಯನಾದ ಮಾರುತಿ ಓಂ ನಮ ಶಿವ ಯಾವ ವಿಪತ್ತು ಬಂತೆಂದು ಕೇಳಲು ಓಂ ನಮ ಶಿವ ಮಾರುತಿಯೋ ಓಂ ನಮ ಶಿವ ನೀನು ಕೊಟ್ಟ ಲಿಂಗವು ಮಾಯವಾಗಿರುವುದು ಓಂ ನಮ ಶಿವ ಲಿಂಗವನ್ನು ಕೊಟ್ಟು ಓಂ ನಮ ಶಿವ ನನ್ನನ್ನು ಉದ್ಧಾರ ಮಾಡಬೇಕು ದೇವ ಎನ್ನಲು ಓಂ ನಮ ಶಿವ ನಮ್ಮ ಶ್ರೀ ವೀರಭದ್ರ ದೇವರು ಓಂ ನಮ ಶಿವ ನನ್ನ ಅಗ್ನಿನೇತ್ರಂ ಕರೆದು ಓಂ ನಮ ಶಿವ ಎಲ್ಲ ಯಜ್ಞ ನೇತ್ರನೇ ಉದ್ಧಾರ ಮೂರು ಗಳಿಗೆಗಳಾಗಿ ಓಂ ನಮ ಶಿವ ನಮ್ಮ ಮಾರುತಿಯ ಲಿಂಗವನ್ನು ತಂದು ಕೊಡಬೇಕೆಂದು ಹೇಳಲು ಓಂ ನಮ ಶಿವ ಶ್ರೀ ವೀರಭದ್ರ ದೇವರ ಬಿಟ್ಟು ಅಗ್ನಿ ನೇತ್ರವು ಓಂ ನಮ ಶಿವ ಪರಮೇಶ್ವರನಲ್ಲಿಗೆ ಹೋಗಲು ಓಂ ನಮ ಶಿವ ಪರಮೇಶ್ವರನ ತನ್ನ ಅಗ್ನಿ ನೇತ್ರ ಕರೆದು ಓಂ ನಮ ಶಿವ ವೀರಭದ್ರ ದೇವರ ಅಗ್ನಿ ನೇತ್ರದೊಡನೆ ಓಂ ನಮ ಶಿವ. ಪಾರ್ವತಾ ದೇವಿ ಇರುತ್ತಾಳೆ. ಓಂ ನಮ ಶಿವ. ಬ್ರಹ್ಮಾಂಡವ ಸುಟ್ಟು ಹೋದ ಮೇಲೆ ನಾವಿರುವುದಲ್ಲಿ ಓಂ ನಮ ಶಿವ. ಅನೇಕ ಕಲಹ ಬೀಳುತ್ತಿರುವೆ. ಓಂ ನಮ ಶಿವ. ಭಾರತೀಯ ಲಿಂಗವನ್ನು ಕೊಟ್ಟು ಬಿಡಿ ಎಂದು ಹೇಳಲು ಓಂ ನಮ ಶಿವ. ಆಗ ಪರಮೇಶ್ವರನು ಓಂ ನಮ ಶಿವ ಮಾರುತಿಯೇ ಓಂ ನಮ ಶಿವ. ಲಿಂಗದ ಕರಡಿಯಂ ತೆರೆದು ನೋಡೇನಲ್ಲ ಓಂ ನಮ ಶಿವ. ಮಾರುತಿಯೋ ಓಂ ನಮ ಶಿವ. ಗುರುವಿನ ಆಜ್ಞೆ ಆದರೆ ತೆರೆಯುತ್ತೇನೆ ಓಂ ನಮ ಶಿವ. ಇಲ್ಲವಾದರೆ ಇಲ್ಲ ಎನ್ನಲು ಓಂ ನಮ ಶಿವ. ಆಗ ನಮ್ಮ ವೀರಭದ್ರ ದೇವರು ಓಂ ನಮ ಶಿವ. ಈ ಮಾರುತಿಯೇ ಓಂ ನಮ ಶಿವ. ನೀನು ಪರಮೇಶ್ವರನಿಗೆ ಓಂ ನಮ ಶಿವ. ರೋಮಕ್ಕೊಂದು ಕೋಟಿ ಲಿಂಗವ ಮಾಡೆನ್ನಲು ಓಂ ನಮ ಶಿವ. ಆಗ ನಮ್ಮ ಮಾರುತಿಯೋ ವೀರಭದ್ರ ದೇವರ ಅಪ್ಪಣೆಯಂತೆ ಓಂ ನಮ ಶಿವ. ಪರಮೇಶ್ವರನಿಗೆ ರೋಮಕ್ಕೊಂದು ಕೋಟಿ ಲಿಂಗವ ಮಾಡಿ ತೋರಿಸಲು ಓಂ ನಮ ಶಿವ. ಎಂದಿನಿಂದ ಇಂದಿನವರೆಗೂ ಓಂ ನಮ ಶಿವ. ಅರಮನಿದನು ಗುರು ಕಾಯುವನೆಂಬ ವಚನ ಭೂಲೋಕದಲ್ಲಿ ಉಳಿತು ಓಂ ನಮ ಶಿವ. ರಾತ್ರಿ ಕಾಳಿಯ ರಮಣ ಕಡೆಯಿಂದ ಓಂ ನಮ ಶಿವ. ಬೇಡಿ ಕೊಂಬೆನು ಶ್ರೀ ಗುರುವೇ ನಿಮ್ಮ ಕೋಣಿ ಮಜ್ಜಲಿ ಸಂಭ್ರಮದಿ ಜಂಬು ದೀಪದಂದಲಿ ಶಂಭು ನಿಮ್ಮ ದಿವ್ಯ ಚರಣ ನಂಬಿ ಹಿಂಬಲತ್ತಿ ಬಂದ ಗಂಗಧರನೆ ಎಲ್ಲ ಬಬಗ ಒಂದು ಎಲ್ಲದಂಗೆ ಮಾಡಿ ಕೊಂಬೆನು ಶ್ರೀ ಗುರುವೇ ನನ್ನ ಮರ್ಯಾದಾರನ Thank you. ಗಂಗಾಧರ್ ಸ್ವಾಮಿ ಹಾಗೂ ಸಂಗಡಿಗರಿಂದ ಒಡಬಿನಲ್ಲಿ ಹರ ಮುನಿದರೆ ಗುರು ಕಾಯುವನು ಈ ಸನ್ನಿವೇಶ ಕೇಳಿದ್ರಿ. ಕೃಷಿರಂಗ ಕಾರ್ಯಕ್ರಮದ ಕೊನೆಯಲ್ಲಿ ನಿತ್ಯ ಮೇಘ ಸಂದೇಶ ಇನ್ನೊಮ್ಮೆ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್ ಮತ್ತ ನೆರೆಯ ಜೈರಾಬಾದ್ಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳು 80%. ರಾಯಚೂರು, ವಿಜಯಪುರ, ಯಾದಗಿರಿ ಮತ್ತ ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ 85%. ಕೊಪ್ಪಳ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ 90%. ಬಳ್ಳಾರಿ ಜಿಲ್ಲೆಯೊಳಗ 75% ಅನ್ನುವಂತಹ ಸೂಚನೆಯನ್ನ ಹವಾಮಾನ ತಜ್ಞರು ನೀಡುತ್ತಿದ್ದಾರೆ. ಬಹುತೇಕ ವ್ಯಾಪಕವಾಗಿ ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆ